ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ, ಮಕ್ಕಳು ಬೇಡಂದವರಿಗೆ ಕೊಡುವುದನೆ ಬಿಟ್ಟ, ಹಕ್ಕಿಗಳಿಗೆ ಹೊಲದ ಕಾಳ ತೂರಿ ಬಿಟ್ಟ, ಹಕ್ಕಿಗಳಿಗೆ ಹೊಲದ ಕಾಳು ತೂರಿ ಬಿಟ್ಟ, ಹಕ್ಕಿಗಳೇ ಅರನೆಂದು ದಾಸೋಹ ಇತ್ತ, ಹಕ್ಕಿಗಳೇ ಅರನೆಂದು ದಾಸೋಹ ಇತ್ತ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಸೇವೆಗೆ ನಿಂತ ಅರನ ರೂಪಿವರೆಂದು ನಂಬಿದನೆ ಸಂತ, ಗುರುಲಿಂಗ ಜಂಗಮರ ಸೇವೆಗೆ ನಿಂತ ಅರನ ರೂಪಿವರೆಂದು ನಂಬಿದನೆ ಸಂತ, ಅವರ ಸೇವೆ ಮಾಡಿ ಬ